ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಪ್ರವಾಹ ಸಂತ್ರಸ್ತ ಜಿಲ್ಲೆಗಳಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಸಮೀಕ್ಷೆ ಬಹಿಷ್ಕರಿಸುವಂತೆ ಬಿಜೆಪಿ ನಾಯಕರ ಕರೆಗೆ ಸರ್ಕಾರ ಅಸಮಾಧಾನ. ಮೂಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಆಕ್ಷೇಪ. ಅಕ್ಟೋಬರ್ 8ಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ವ್ಯಾಪಕ ಮಳೆ, ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಕಾರವಾರ, ಸಮಯ 6:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಬಿತ್ತನೆ ಕಾಯಿಗಳ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ, ಈ ಕುರಿತು ಸಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಧನರಾಜ್ ಅವರೊಡನೆ ಸಂದರ್ಶನ ಕೇಳುವಿರಿ. ಡಾ ಧನರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ತೆಂಗು ಬೆಳೆಯನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ಬಹುಪಯೋಗಿರುವಂತಹ ಒಂದು ಮರ ಇದು. ಬಹುವಾರ್ಷಿಕ ಬೆಳೆಯು ಕೂಡ ಹೌದು. ಒಂದ್ಸರಿ ನೆಟ್ಟರೆ 50-60 ವರ್ಷಗಳು ಕೂಡ ಅದು ಬಾಳಿಕೆ ಬರುತ್ತದೆ ಅನ್ನೋ ಕಾರಣಕ್ಕಾಗಿ. ಇದರ ಜೊತೆಗೆ ಇದರಲ್ಲಿ ಈ ಬಿತ್ತನೆ ಒಂದು ಬೀಜದ ಅಥವಾ ತೆಂಗಿನಕಾಯಿಯ ಒಂದು ಆಯ್ಕೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ತಾಯಿ ಮರದ ಗುಣಲಕ್ಷಣಗಳು ಯಾವ ರೀತಿ ಇರಬೇಕು ಮತ್ತು ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು, ಈ ವಿಚಾರವಾಗಿ ನಾವು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡುವ. ಹೇಳಿ, ಈ ತೆಂಗಿನ ಒಂದು ಬೆಳೆಯ ಪ್ರಾಮುಖ್ಯತೆ ಏನು ಮತ್ತು ಈ ಬಿತ್ತನೆ ಬೀಜದ ಆಯ್ಕೆಗೆ ಮಾನದಂಡ ಏನು ಅಂತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ತೆಂಗು ಒಂದು ವಾಣಿಜ್ಯ ಬೆಳೆ ಆಗಿದ್ದು. ಇದನ್ನು ಸಾಮಾನ್ಯವಾಗಿ ಉಷ್ಣವಲಯದ ಪ್ರದೇಶದಲ್ಲಿ ಇದನ್ನ ಬೆಳೀಬಹುದು. ಯಾವ್ಯಾವ ಅಂದ್ರೆ ಇಂಡಿಯಾ, ಶ್ರೀಲಂಕಾ, ಮಲೇಷ್ಯಾ, ಥೈಲ್ಯಾಂಡ್, ಈ ತರ ಉಷ್ಣವಲಯದ ಪ್ರದೇಶದಲ್ಲಿ ಇದನ್ನು ಯಥೇಚ್ಛವಾಗಿ ಕಮರ್ಷಿಯಲ್ ಆಗಿ ಬೆಳೀತಾರೆ. ಸೊ ಒಂದು ತೆಂಗು ಒಂದು ಗಿಡಕ್ಕೆ ನಾವು ಕಲ್ಪವೃಕ್ಷ, ಟ್ರೀ ಆಫ್ ಹ್ಯಾವಿನ್ ಅಂತ. ಏನಕ್ಕಂದ್ರೆ ಸೊ ಇದರಲ್ಲಿ ಈ ಒಂದು ಗಿಡದ ಎಲ್ಲಾ ಭಾಗಗಳು, ಇದರ ನಟ್ಟಾಗ್ಲಿ, ಕಾಯಿ ಆಗ್ಲಿ, ಎಲೆ ಮತ್ತೆ ಹೂವಿನ ಗೊಂಚಲು, ಸೊ ಎಲ್ಲವನ್ನು ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗ ಪಡಿಸ್ತೀವಿ. ನಿಮಗೆ ಗೊತ್ತಿರೋ ಹಂಗೆ ಈಗ ಕೊಬ್ಬರಿಯಿಂದ ಎಣ್ಣೆ ತೆಗಿತೀವಿ, ಎಳ್ನೀರು, ಅದೇ ರೀತಿ ಹೂವಿನ ಗೊಂಚಲಿಂದ ನೀರಾ ಅಂತ ಒಂದು ಪ್ರೊಸೆಸರ್ ಪ್ರಾಡಕ್ಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದೇ ರೀತಿ ಎಲೆಯನ್ನ ನಾವು ಚಪ್ರ ಅಂತ ಹಾಕ್ಸ್ಲಿಕ್ಕೆ ಮತ್ತೆ ಅದರ ಕಾಂಡವನ್ನು ಸಹ ಗುಡಿಸಲು ಅಂತ ಮರವನ್ನು ಕಟ್ಟಲು ಸಹ ನಾವು ಉಪಯೋಗ ಮಾಡ್ತೀವಿ. ಅದರಿಂದ ಇದನ್ನ ನಾವು ಕಲ್ಪವೃಕ್ಷ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಎಲ್ಲ ರೈತ ಬಾಂಧವರಿಗೆ ನಮಗೆಲ್ಲ ಗೊತ್ತಿರಲ್ಲ ಯಾವ ರೀತಿ ಇದನ್ನ ಸಸ್ಯಾಭಿವೃದ್ಧಿ ಮಾಡಬೇಕು ಅಂತ ಹೇಳಿ. ಸೊ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಯಾವ್ದೋ ಒಂದು ಗಿಡದಿಂದ ಬೀಜದ ಕಾಯಿನ ಆಯ್ಕೆ ಮಾಡ್ಕೊಂಡು ಹಂಗೆ ನೇರವಾಗಿ ನಾಟಿ ಮಾಡ್ಬಿಡ್ತೀವಿ. ಸೊ ಇದು ಒಂದು ಸೂಕ್ತವಾದ ವಿಧಾನ ಅಲ್ಲ ಅಂತ ನಾಳೆ ಈ ಮೂಲಕ ಎಲ್ಲ ರೈತ ಬಾಂಧವರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲು ನಾವು ಏನ್ ಮಾಡ್ಬೇಕು, ಯಾವ್ದೇ ಒಂದು ಸಸ್ಯಾಭಿವೃದ್ಧಿ ವಿಧಾನ ಅನುಸರಿಸಬೇಕಂದ್ರೆ ಮೊದಲು ಉತ್ತಮವಾದ ತಾಯಿ ಮರವನ್ನು ಆಯ್ಕೆ ಮಾಡಿಕೊಳ್ಳೋ ವಿಧಾನ ನಾವು ಮೊಟ್ಟ ಮೊದಲಾಗಿ ಅನುಸರಿಸಬೇಕು. ಸೊ ತಾಯಿ ಮರವನ್ನು ಯಾವ ತರ ಈ ಒಂದು ತೆಂಗು ಬೆಳೆಯಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸೊ ಈ ತೆಂಗು ಒಂದು ಕಾಂಡ ಅಂತ ಸ್ಟೆಮ್ ಅಂತ ಹೇಳ್ತೀವಲ್ಲ, ಸೊ ಅದು ಉದ್ದವಾಗಿ, ದಷ್ಟಪುಟ್ಟವಾಗಿ ಮತ್ತೆ ನೇರವಾಗಿರ್ಬೇಕು. ಮತ್ತೆ ನಾವು ಆಯ್ಕೆ ಮಾಡಿದಂತ ಗಿಡದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ 30-40 ಎಲೆಗಳು ಸಂಪೂರ್ಣವಾಗಿ ಹರಡಿರ್ಬೇಕು. ಅದು ಯಾವ ತರ ಅಂದ್ರೆ ಛತ್ರಿ ಆಕಾರದಲ್ಲಿ, ಅಂಬ್ರೆಲಾ ಶೇಪ್ ತರ ಚೆನ್ನಾಗಿ ಹರಡಿರ್ಬೇಕು. ಅದೇ ರೀತಿ ಸೊ ಒಂದು ನಾವು ಆಯ್ಕೆ ಮಾಡಿದ ತೆಂಗಿನ ಗಿಡದಲ್ಲಿ ಮಿನಿಮಮ್ ಏನಂದ್ರೆ 10-12 ಹೂವಿನ ಗೊಂಚಲಿರ್ಬೇಕು. ಅದೇ ರೀತಿ 80-100 ಕಾಯಿ ಕೊಡುವಂತ ಗಿಡವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇದು ಒಂದು ತಾಯಿ ಮರದ ಆಯ್ಕೆ ಮಾಡುವಂತ ವಿಧಾನ. ಅದೇ ರೀತಿ ಯಾವ್ದಾವ್ದು ರೋಗ ಆಗ್ಲಿ ಮತ್ತೆ ಕೀಟ ಅಂತ ಬಾಧೆದಿಂದ ತುತ್ತಾಗಿರದಂತ ಗಿಡವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇದು ಒಂದು ವಿಧಾನ. ಸೊ ತಾಯಿ ಮರ ಆಯ್ಕೆ ಆದ ನಂತರ ನಾವು ಏನ್ ಮಾಡ್ಬೇಕು, ಬೀಜ ಆಯ್ಕೆ ಯಾವ ತರ ಮಾಡೋದಂತ ಹೇಳಿ. ಸೊ ಬೀಜ ಆಯ್ಕೆ ಒಂದು ಇದು ಒಂದು ಪ್ರಮುಖವಾದ ಅಂಶ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು, ಮಧ್ಯಮ ವಯಸ್ಸಿನ ಗಿಡದಲ್ಲಿ ಅಂದ್ರೆ 25-30 ವರ್ಷ ವಯಸ್ಸಾಗಿಂತ ತೆಂಗಿನ ಗಿಡದಲ್ಲಿ ಸಂಪೂರ್ಣವಾಗಿ ಬಲಿತ ಗೋಳಾಕಾರದ ಅಂದ್ರೆ ರೌಂಡ್ ಶೇಪ್ ಅಂತ ಹೇಳ್ತೀವಲ್ಲ ಗೋಳಾಕಾರದ ಮಿನಿಮಮ್ ಏನಂದ್ರೆ 10-12 ತಿಂಗಳು ಅವಧಿಯ ಅಂತ ಮೆಚೂರ್ ಆಗಿರೋಂತ ಬೀಜದ ಕಾಯಿಯನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಆಯ್ಕೆ ಮಾಡಿದ ತಕ್ಷಣ ಸೊ ಅದರದ ಮೇಲಿನ ಸಿಪ್ಪೆಯನ್ನೆಲ್ಲ ಸುಲಿದು ಅದನ್ನ ತೂಕ ಮಾಡಿದಾಗ ಅದರದ ತೂಕ ಎಷ್ಟು ಬರ್ಬೇಕಂದ್ರೆ 600 ಗ್ರಾಂಕ್ಕಿಂತ ಹೆಚ್ಚಿರ್ಬೇಕು. ಅಂದ್ರೆ ಇದು ನಮಗೆ ಸೂಕ್ತವಾದ ಒಂದು ತೆಂಗಿನಕಾಯಿಯ ಬೀಜ ಅಂತ ಹೇಳಬಹುದು. ಅದೇ ರೀತಿ ಅದನ್ನು ಕೊಬ್ಬರಿ ತೆಗೆದಾಗ 150 ಗ್ರಾಂಕ್ಕಿಂತ ಹೆಚ್ಚು ತೂಕ ಬರಬೇಕು. ಮತ್ತೆ ನಾವು ಯಾವ ಸೀಸನ್ ಅಂದ್ರೆ ಯಾವ ಕಾಲದಲ್ಲಿ ಆಯ್ಕೆ ಮಾಡ್ಬೇಕಂದ್ರೆ ಈ ಅಕ್ಟೋಬರ್ ಮಾರ್ಚ್ ಅಂತ ಹೇಳ್ತೀವಲ್ಲ ಆ ಸೀಸನ್ ಅಲ್ಲಿ ನಾವು ಕಲೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳಿ ಇದು ನನ್ನ ಅಭಿಪ್ರಾಯ. ಅದೇ ತರ ಇನ್ನೊಂದು ಅಂಶ, ನಾವು ಕಾಯಿಯನ್ನು ಜಸ್ಟ್ ಹಿಂಗ್ ಅಲ್ಲಾಡಿಸಿದಾಗ ಸಮ್ ಅಮೌಂಟ್ ಆಫ್ ವಾಟರ್ ಇದ್ರೆ ಉತ್ತಮ. ಸೊ ಇದು ಒಂದು ಬೀಜದ ಕಾಯಿಯನ್ನು ಆಯ್ಕೆ ಮಾಡುವ ವಿಧಾನ. ಸೊ ಬೀಜದ ಕಾಯಿಯನ್ನು ಆಯ್ಕೆ ಮಾಡಿದ ತಕ್ಷಣ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ನರ್ಸರಿ ಅಂತ ಹೇಳ್ತೀವಿ, ಸಸಿ ಮಿಡಿ ತಯಾರಿಸುವ ವಿಧಾನ. ಸೊ ಈ ಒಂದು ಸಸಿ ಮಿಡಿ ತಯಾರಿಸುವ ವಿಧಾನದಲ್ಲಿ ನಾವು ಸುಮ್ಮನೆ ಎಲ್ಲೋ ಒಂದು ಬಿಸಿಲಿನ ಪ್ರದೇಶ ಅಲ್ಲ ಎಲ್ಲೋ ಒಂದ್ ಕಡೆ ಆಯ್ಕೆ ಮಾಡುವಂತ ಸೂಕ್ತವಾದ ಪ್ರದೇಶವಲ್ಲ. ಸೊ ನಾವು ಸಸಿ ಮಡಿ ತಯಾರಿಸಬೇಕಂದ್ರೆ ಮೊದಲು ಗಮನದಲ್ಲಿಟ್ಟುಕೊಂಡ ಅಂಶ ಏನಂದ್ರೆ ಒಂದು ನೆರಳಿನ ವ್ಯವಸ್ಥೆ ನೋಡ್ಕೋಬೇಕು. ಇದು ಶೇಡ್ ನೆಟ್ ಆಗ್ಲಿ ಇಲ್ಲ ತೆಂಗಿನ ತೋಟ ಆಗ್ಲಿ ಅಡಿಕೆ ತೋಟ ಆಗ್ಲಿ ನೆರಳಿನ ವ್ಯವಸ್ಥೆ ಇರಬೇಕು, ಅಲ್ಲಿ ನೀರಿನ ಸರಬರಾಜು ಚೆನ್ನಾಗಿರ್ಬೇಕು, ಮತ್ತೆ ಸ್ಲೋಪಿ ಲ್ಯಾಂಡ್ಸ್ ಆ ತರ ಅಂತ ಪ್ರದೇಶದಲ್ಲಿ ನಾವು ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ನರ್ಸರಿ ಬೆಡ್ ಸಸಿ ಮಡಿಯನ್ನು ತಯಾರಿಸ್ಕೋಬೇಕು. ಸೊ ನರ್ಸರಿ ಬೆಡ್ ಯಾವ ತರ ತಯಾರಿಸ್ಕೋಬೇಕಂದ್ರೆ ಮೊದಲು 1-1.5 ಮೀಟರ್ ಅದರ ಅಗಲ ಇರಬೇಕು, 10-15 ಸೆಂಟಿಮೀಟರ್ ಎತ್ತರ ಇರಬೇಕು, ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ, ಇಲ್ಲಾಂದ್ರೆ ಯೂಶುವಲ್ 1.5 ಮೀಟರ್ ಅಷ್ಟು ಉದ್ದವನ್ನು ಮಾಡಿಕೊಂಡು ಸೊ ಅದಕ್ಕೆ FOM ಅಂದ್ರೆ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ ಮತ್ತೆ ವರ್ಮಿ ಕಾಂಪೋಸ್ಟ್ ನ ಚೆನ್ನಾಗಿ ಬೆರೆಸಿ ಸೊ ಒಂದಡಿ ಸಾಲಿಂದ ಸಾಲು ಮತ್ತೆ ಗಿಡದಿಂದ ಗಿಡಕ್ಕೆ ಸೊ 1 ಅಡಿ ಇಲ್ಲ 40 ಸೆಂಟಿಮೀಟರ್ ತೆಂಗಿನಕಾಯಿ ಗಾತ್ರದ ಮೇಲೆ ಹೋಗುತ್ತಿದ್ದು ಆ ಒಂದು ಅಂತರದಲ್ಲಿ ನಾವು ನಾಟಿ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದರ ಮೇಲೆ ಹೊದಿಕೆ ಅಂತ ಹೇಳ್ತೀವಿ, ತೆಂಗಿನ ಗರಿ ಆಗಲಿ ಅದನ್ನು ಹೊದಿಕೆ ಮಾಡಿ ದಿನಕ್ಕೆ 2 ಸಲ ನೀರು ಬೆಳಗ್ಗೆ ಮತ್ತೆ ಸಾಯಂಕಾಲ 1 ತಿಂಗಳವರೆಗೂ ಹಾಕ್ತಾ ಹೋಗ್ಬೇಕು. ಸೊ ಇದು ಒಂದು ನರ್ಸರಿ ಒಂದು ವಿಧಾನ. ಈ ನರ್ಸರಿ ಒಂದು ವಿಧಾನದಲ್ಲಿ ನಾವು 2 ತರ ನಾಟಿ ಮಾಡೋ ವಿಧಾನ ನಾವು ಬೇರೆ ಬೇರೆ ಪ್ರದೇಶದಲ್ಲಿ ನೋಡಬಹುದು. ಒಂದು ಅಡ್ಡಲಾಗಿ ಅಂದ್ರೆ ಹಾರಿಜಾಂಟಲ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಉದ್ದವಾಗಿ ಅಂದ್ರೆ ವರ್ಟಿಕಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈ ಅಡ್ಡಲಾಗಿ ಈ ವಿಧಾನದಿಂದ ತೆಂಗಿನಕಾಯಿಯನ್ನು ಹಾಕೋದ್ರಿಂದ ಒಂದು ನಮಗೆ ಸಿಗುವಂತ ಅಡ್ವಾಂಟೇಜ್ ಏನಂದ್ರೆ ಬೇಗ ಮೊಳಕೆ ಬರುತ್ತೆ ಒಂದು, ಆಮೇಲೆ ನಾವು ಗಿಡವನ್ನು ಸದೃಢವಾಗಿ ನೋಡಬಹುದು. ಮತ್ತೆ ಇದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದು ನಾವು ಬೇರೆ ಪ್ರದೇಶಕ್ಕೆ ಅಂದ್ರೆ ತುಂಬಾ ದೂರದ ಪ್ರದೇಶಕ್ಕೆ ಸಾಗಾಣಿಕೆ ಮಾಡಬೇಕಂದ್ರೆ ಇದರಲ್ಲಿ ತುಂಬಾ ಡ್ಯಾಮೇಜ್ ಆಗುವ ಚಾನ್ಸಸ್ ಒಂದು ಜಾಸ್ತಿ, ಆಮೇಲೆ ನರ್ಸರಿ ಇದು ಸಸಿ ಮಡಿಯಿಂದ ಕಾಯಿಯನ್ನು ಕೀಳುವಾಗ ತುಂಬಾ ಗಿಡಕ್ಕೆ ಡ್ಯಾಮೇಜ್ ಆಗುವ ಚಾನ್ಸಸ್ ಜಾಸ್ತಿ. ಆಮೇಲೆ ಇನ್ನೊಂದು ವರ್ಟಿಕಲ್ ಮೆಥಡ್. ಸೊ ಈ ಒಂದು ವರ್ಟಿಕಲ್ ಮೆಥಡ್ ಅಲ್ಲಿ ಇದರಲ್ಲಿ ಓಕೆ, ಸೊ ಹಾರಿಜಾಂಟಲ್ ಮೆಥಡ್ ಕಿಂತ ಈ ಒಂದು ವಿಧಾನದಲ್ಲಿ ಮೊಳಕೆಯ ಪ್ರಮಾಣ ಸ್ವಲ್ಪ ನಿಧಾನವಾಗುತ್ತೆ. ಏನಕ್ಕಂದ್ರೆ ಇದರಲ್ಲಿ ಕೊಕೊನಟ್ ವಾಟರ್ ಅಂತ ಹೇಳ್ತೀವಲ್ಲ ಅದು ಡೈರೆಕ್ಟ್ ಆಗಿ ಎಂಬ್ರಿಯೋ ಜೊತೆ ಕಾಂಟ್ಯಾಕ್ಟ್ ಆಗಲ್ಲ. ಸೊ ಅದರಿಂದ ಇದರಲ್ಲಿ ಸ್ವಲ್ಪ ನಿಧಾನವಾಗಿ ಮೊಳಕೆಯ ಪ್ರಮಾಣ ಬರುತ್ತೆ. ಬಟ್ ಇದರಲ್ಲಿ ಮೇಜರ್ ನಮಗೆ ಅಡ್ವಾಂಟೇಜ್ ಏನಂದ್ರೆ ನಾವು ಬೇರೆ ಬೇರೆ ಪ್ರದೇಶಕ್ಕೆ ತುಂಬಾ ದೂರದ ಊರಿಗೆ ಸಾಗಾಣಿಕೆ ಮಾಡಲಿಕ್ಕೆ ಸೊ ಈ ವಿಧಾನದಿಂದ ನಾವು ಯಾವುದೇ ತರಹದ ಡ್ಯಾಮೇಜ್ ಆಗುವಂತ ಮಿನಿಮೈಸ್ ಮಾಡಬಹುದು. ಸೊ ಇದು ನಾಟಿ ಮಾಡುವಂತ ವಿಧಾನ ಎಲ್ಲಿ ಸಸಿ ಮಡಿಯಲ್ಲಿ. ಸೊ ಆಯ್ತು, ಸೊ ಸಸಿ ಮಡಿಯಲ್ಲಿ ನಮಗೆ ನಾಟಿ ಮಾಡಿದ ಒಂದು 2-3 ತಿಂಗಳಲ್ಲಿ ಮೊಳಕೆ ಹೊಡೆಯೋದನ್ನ ನಾವು ಕಾಣಬಹುದು. ಸೊ ಇದು ಮುಂದುವರೆದು 5 ತಿಂಗಳಿಂದ ನಮ್ ಮುಂದುವರಿಯುತ್ತೆ. ಸೊ 1 ವರ್ಷದ ಸಸಿಗಳು ನಮಗೆ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಲು ಸೂಕ್ತವಾಗಿ ಅಂತ ನಾನು ಇಲ್ಲಿ ತಿಳಿಸುತ್ತೇನೆ. ಈಗ 100 ಕಾಯಿಯಷ್ಟು ಅಥವಾ ಬಿತ್ತನೆ ಬೀಜವನ್ನ ನಾವು ಹಾಕಿದ್ರೆ ಎಲ್ಲವೂ ಕೂಡ ಮೊಳಕೆ ಬರುವುದಿಲ್ಲ, ಕೆಲವು ನಿಧಾನವಾಗಿ ಮೊಳಕೆ ಬರ್ತದೆ, ಕೆಲವು ಬೇಗನೆ ಮೊಳಕೆ ಬರುವಂತದ್ದು ಇರ್ತದೆ. ಗಿಡವನ್ನ ಆಯ್ಕೆ ಮಾಡಬೇಕಿದ್ರೆ ಏನು ಮಾನದಂಡ? ಸೊ ಈಗ ನಾವು ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ, ಯಾವುದೇ ಒಂದು ಸಸಿಯನ್ನು ಆಯ್ಕೆ ಮಾಡುವಾಗ ನಮ್ಮಲ್ಲಿ ಎಲ್ಲಾ ನರ್ಸರಿಯಲ್ಲಿ ಸೀಡ್ ಸರ್ಟಿಫಿಕೇಶನ್ ಇಲ್ಲ ಸೀಡ್ಲಿಂಗ್ ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಅದನ್ನ ಯಾವ ತರ ಮಾಡ್ಬೇಕಂದ್ರೆ ಒಂದು ಮುಖ್ಯವಾದ ಅಂಶ ಅಂದ್ರೆ ಗಿಡದ ಎತ್ತರ 1-1.5 ಮೀಟರ್ ಎತ್ತರ ಇರಬೇಕು. ಮತ್ತೆ ಅದರಲ್ಲಿ ಕನಿಷ್ಠ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ 6-8 ಎಲೆಗಳಿರ್ಬೇಕು. ಆಮೇಲೆ ಅದ ಕಾಂಡದ ಸುತ್ತಳತೆ ಅಂದ್ರೆ ಕಾಲರ್ ಗರ್ತ್ ಅಂತ ಹೇಳಿ ಅದು 10 ಸೆಂಟಿಮೀಟರ್ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಇರಬೇಕು. ಅದೇ ರೀತಿ ಸದೃಢವಾಗಿರುವಂತ ಗಿಡವನ್ನು ಯಾವುದೇ ರೋಗ ಅಂತ ಕೀಟ ಬಾಧೆಯಿಂದ ಮುಕ್ತವಾಗಿರ್ತಕ್ಕಂತ ಗಿಡವನ್ನು ನಾವು ಆಯ್ಕೆ ಮಾಡೋದು ತುಂಬಾ ಉಪಯುಕ್ತ. ಈಗ ಈ ಸಣ್ಣ ಸಣ್ಣ ಗ್ರೋ ಬ್ಯಾಗ್ಗಳಲ್ಲಾಗಬಹುದು ಅಥವಾ ಒಂದು ತೊಟ್ಟೆಗಳಲ್ಲಾಗಬಹುದು, ಇದರಲ್ಲಿಯೂ ಕೂಡ ಗಿಡವನ್ನ ಅಭಿವೃದ್ಧಿಪಡಿಸುವವರು ಇರ್ತಾರೆ, ಅದರಿಂದ ಏನಾದ್ರೂ ಅನುಕೂಲತೆ ಇದೆಯಾ? ಸೊ ಈಗ ನಾವು ತುಂಬಾ ಅಧಿಕ ಸ್ಕೇಲ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ನಾಟಿ ಮಾಡ್ತೀವಿ ಅಂದ್ರೆ ಸೊ ನಾವು ಈ ಒಂದು ಈ ಪಾಲಿ ಬ್ಯಾಗ್ಸ್ ಅಂತವು ನಾವು ರೈತರಿಗೆ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಇದು ಕಾಸ್ಟ್ ತುಂಬಾ ದುಬಾರಿ ಆಗುತ್ತೆ. ಸೊ ಒಂದು ಪಾಲಿ ಬ್ಯಾಗ್ಸ್ ನಿಮ್ಗೆ ಗೊತ್ತಿರೋ ಹಂಗೆ ಏನಿಲ್ಲ ಅಂದ್ರು 2-3 ರೂಪಾಯಿ ಆದ್ರೆ, ಸೊ ಇದು ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ಲಾಂಟಿಂಗ್ ಮಾಡಕ್ಕೆ ರೈತರಿಗೆ ರೆಕಮೆಂಡ್ ಮಾಡಲ್ಲ. ಸೊ ಅದ ಬದಲು ನಾವು ಎಲ್ಲರ ಒಂದು ಶೇಡಿಯಡ್ ಏರಿಯಾದಲ್ಲಿ ನೇರಳೆ ಇಂತ ಪ್ರದೇಶದಲ್ಲಿ ನರ್ಸರಿ ಒಂದು ಮಾಡುವ ವಿಧಾನದಿಂದ ನಾವು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದು. ಈಗ ಸಾಮಾನ್ಯವಾಗಿ ಈಗ ಈ ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೇಳ್ತಾರೆ, ಅಥವಾ ಒಂದು ಎತ್ತರದ ತಳಿ ಆಗ್ಬಹುದು, ಅಥವಾ ಎಳನೀರಿಗಾಗಿ ಬಳಕೆ ಮಾಡುವಂತಹ ಒಂದು ಗಿಡ್ಡ ತಳಿಗಳಾಗಬಹುದು, ಇಲ್ವೇ ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿರುವಂತಹದ್ದು ಒಂದು ಹೈಬ್ರಿಡ್ ತಳಿಗಳಾಗಬಹುದು, ಇದರ ಬಗ್ಗೆ ಹೇಳಿ. ಈ ಯಾವ ಉದ್ದೇಶಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು? ಸಾಮಾನ್ಯವಾಗಿ ತಳಿಗಳಲ್ಲಿ ನಮ್ಮಲ್ಲಿ ಎತ್ತರ ತಳಿ, ಗಿಡ್ಡ ತಳಿ, ಸಂಕಣ ಅಂತ ಹೇಳಿ ಮೂರು ಬೇರೆ ಬೇರೆ ರೀತಿಯ ತಳಿಗಳನ್ನು ನಾವು ಕಾಣಬಹುದು. ಸೊ ಈಗ ಎತ್ತರ ತಳಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತಂದ್ರೆ ಅರಸೀಕೆರೆ ಟಾಲ್, ಕಲ್ಪತರು, ಆಮೇಲೆ ವೆಸ್ಟ್ ಕೋಸ್ಟಾಲ್, ಈಸ್ಟ್ ಕೋಸ್ಟಾಲ್, ಈ ಒಂದು 4 ಪ್ರಮುಖ ತಳಿಗಳು. ಸೊ ಈ ಒಂದು ತಳಿಯನ್ನು ನಾವು ಬೆಳೆಯೋದ್ರಿಂದ ಒಂದು ನಮಗೆ ಇಳುವರಿ ಸ್ವಲ್ಪ ನಿಧಾನವಾಗಿ ಸಿಗ್ಬಹುದು, ಅಂದ್ರೆ 7-8 ವರ್ಷ ಕಾಯ್ಬಹುದು. ಬಟ್ ಇದು ಒಂದು ಮೇಜರ್ ಅಡ್ವಾಂಟೇಜ್ ಏನಂದ್ರೆ ಇದರ ಒಂದು ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಲ್ಲ ಅದು 80-100 ವರ್ಷ ತನಕ ಇರುತ್ತೆ, ಮತ್ತೆ ಗಿಡಕ್ಕೆ ಯಾವುದೇ ರೀತಿಯ ರೋಗ ಮತ್ತು ಕೀಟವನ್ನು ಬಾಧಿತೆಯಿಂದ ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ. ಅದೇ ರೀತಿ ಈಗ ಡ್ವಾರ್ಫ್ ಅಂದ್ರೆ ಗಿಡ್ಡ ತಳಿ ಅಂತ ಹೇಳ್ತೀವಲ್ಲ, ಸೊ ಅವು ಈಗ ನವಡೇಸ್ ಎಲ್ಲಿ ನಾವು ಲಾರ್ಜ್ ಸ್ಕೇಲ್ ಅಂದ್ರೆ ತುಂಬಾ ಒಂದು ಮೊನೋಕ್ರಾಪಿಂಗ್ ಬದಲು ಫುಲ್ ಪ್ಲಾಂಟೇಶನ್ ತರಾನೇ ಅದನ್ನು ಬೆಳೀತಿದೀವಿ. ಸೊ ಅಲ್ಲಿ ನಾವು ಯೂಶುವಲಿ ಗಿಡ್ಡ ತಳಿಯನ್ನು ನಾವು ರೈತರಿಗೆ ರೆಕಮೆಂಡ್ ಮಾಡ್ತಿದೀವಿ. ಸೊ ಈ ಗಿಡ್ಡ ತಳಿ ಯೂಸ್ ಮಾಡಿದ್ರೆ ನಾವು ಕನಿಷ್ಠ ಏನಂದ್ರೆ 3-4 ವರ್ಷಕ್ಕೆ ನಮಗೆ ಇಳುವರಿ ಸಿಗುತ್ತೆ, ಮತ್ತೆ ಅದರಲ್ಲಿ ನಟ್ ಅಂತ ಹೇಳ್ತೀವಲ್ಲ ಸೀಡ್ ನಟ್ ತುಂಬಾ ಜಾಸ್ತಿ, ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 120-130 ಸೀಡ್ ನಟ್ ಅಂತ ತಗೋಬಹುದು. ಸೊ ಇಲ್ಲಿ ಅಂದ್ರೆ ಈ ಮಲಿಯನ್ ಎಲ್ಲೋ ಡ್ವಾರ್ಫ್ ಮತ್ತೆ ಫಿಜಿ ಡ್ವಾರ್ಫ್ ಮತ್ತೆ ಈ ತರ ಅಂತ ಕೆಲವು ಮಲಿಯನ್ ಗ್ರೀನ್ ಡ್ವಾರ್ಫ್ ನ ತಳಿಗಳನ್ನು ಸಹ ಎಳ್ನೀರಿಗೆ ಉಪಯೋಗ ಮಾಡ್ಕೋಬಹುದು. ಮತ್ತೆ ಕೆಲವು ಸಂಕಣ ತಳಿಗಳಂದ್ರೆ ಈಗ T into D, D into T ಈ ಒಂದು ತಳಿಯನ್ನು ಕ್ರಾಸ್ ಮಾಡಿ ಕಲ್ಪತರು, ಆಮೇಲೆ ಚಂದ್ರ ಶಂಕರ, ಕೇರ ಶಂಕರ, ಮತ್ತೆ ಕೆಲವೊಂದು ಲಕ್ಷದ್ವೀಪ್ ಆರ್ಡಿನರಿ, ಸೊ ಈ ಒಂದು ಕೆಲವನ್ನ ತಳಿಯನ್ನ ನಾವು ಹೈಬ್ರಿಡ್ಸ್ ಕ್ರಾಸಿಂಗ್ ಮಾಡಿ ನಾವು ಡೆವಲಪ್ ಮಾಡಿದೀವಿ. ಇದರ ಒಂದು ಅನುಕೂಲತೆಗಳೇನು ಹೈಬ್ರಿಡ್ ತಳಿಗಳದ್ದು? ಸೊ ಹೈಬ್ರಿಡ್ ತಳಿಯನ್ನು ನಾವು ಅದನ್ನು ಯೂಸ್ ಮಾಡೋದ್ರಿಂದ ಒಂದು ಅಧಿಕ ಅಂದ್ರೆ ಕಡಿಮೆ ಸಮಯದಲ್ಲಿ ಒಂದು ಇಳುವರಿ ತಗೋಬಹುದು, ಆಮೇಲೆ ಇದರಲ್ಲಿ ಇಳುವರಿ ಜಾಸ್ತಿ ಅಂದ್ರೆ ನಾನು ಹೇಳ್ದಂಗೆ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ 120-130 ಇನ್ ಕೆಲವು ಅಂಡಮಾನ್ ನಿಕೋಬಾರ್ ಮತ್ತೆ ಎಲ್ಲಿ ಕೋಸ್ಟಲ್ ರೀಜನ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಯಥೇಚ್ಛವಾಗಿ ಇಳುವರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಪ್ ಟು 160-180 ನಾವು ಇಳುವರಿ ಪಡ್ಕೋಬಹುದು. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಈ ಒಂದು ತೆಂಗು ಉಷ್ಣವಲಯದ ವಾತಾವರಣಕ್ಕೆ ಸೂಕ್ತವಾದ ಒಂದು ಬೆಳೆ, ಸೊ ಇದಕ್ಕೆ ನಾವು ಗೊಬ್ಬರವನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದ್ರೂ ಸಹಿತ ಸೊ ಇಲ್ಲಿ ನಮಗೆ ವಾರ್ಷಿಕ ಮಳೆ ಅಂತ ಹೇಳ್ತೀವಲ್ಲ ಅದು 1000-1500 ಇಲ್ಲ 2000 mm ರೈನ್ಫಾಲ್ ಸಿಕ್ತಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಸೊ ಅದಕ್ಕೆ ಇದು ಮೇಜರ್ ಅಡ್ವಾಂಟೇಜ್. ಆಮೇಲೆ ಈಗ ನಾಟಿ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಗುಂಡಿ ಅಳತೆ ಹೇಗಿರಬೇಕು? ಸಾಮಾನ್ಯವಾಗಿ ಈಗ ಚಿಕ್ಕ ಗಿಡ ಅಂತ ಹೇಳ್ಬಿಟ್ಟು ಚಿಕ್ಕ ಗುಂಡಿ ಮಾಡಿರುವಂತ ಒಂದು ಅಭ್ಯಾಸ ಇರ್ತದೆ, ಇದು ತಪ್ಪು? ಸೊ ಸಾಮಾನ್ಯವಾಗಿ ಈಗ ಕೆಲವು ಜಮ್ಮಂಟಿಗೆ ಮಣ್ಣು ಅಂತ ಹೇಳ್ತೀವಿ, ಲ್ಯಾಟ್ರೇಟ್ ಸಾಲ್ ಸಿರ್ಸಿ ಏರಿಯಾ ಮತ್ತೆ ಹಿಲ್ಲಿ ರೀಜನ್ಸ್ ಕಡೆ ಲ್ಯಾಟ್ರೇಟ್ಸ್ ಜಮ್ಮಂಟಿಗೆ ಮಣ್ಣು, ಮತ್ತೆ ಕೆಲವೊಂದು ಪ್ಲೇನ್ ಏರಿಯಾಸ್ ದಲ್ಲಿ ಮಾಮೂಲಿ ಸ್ಯಾಂಡಿಲೋಮ್ ಸಾಯಿಲ್ ಆತರ ಸಾಯಿಲ್ ನ ನಾವು ಎಲ್ಲಾ ಕಡೆ ಪ್ಲೇನ್ ಏರಿಯಾಸ್ ಅಲ್ಲಿ ನಾವು ತೆಂಗು ನಾಟಿ ಮಾಡುವುದನ್ನು ಕಾಣಬಹುದು. ಸೊ ಇಲ್ಲಿ ಹಿಲ್ಲಿ ಏರಿಯಾ ಎಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಸೊ ಇಲ್ಲಿ ಮಣ್ಣಿನ ಗಾತ್ರ ಸ್ವಲ್ಪ ದಪ್ಪವಾಗಿರುತ್ತೆ. ಸೊ ಈ ಒಂದು ಮಣ್ಣಲ್ಲಿ ನಾವು 1 m³ ಅಂದ್ರೆ ಗುಣಿಯನ್ನು ತೆಗಿಬೇಕು. 1 m³ ಅಂದ್ರೆ 1 m ಉದ್ದ, 1 m ಅಗಲ ಮತ್ತೆ 1 m ಆಳ. ಸೊ ಈ ಒಂದು ಸೈಜಿನಲ್ಲಿ ನಾವು ಗುಣಿಯನ್ನು ತೆಗೆದು ಅದಕ್ಕೆ 1/2 ಭಾಗಷ್ಟು ಮೇಲ್ಮಣ್ಣು, 20 kg ಅಷ್ಟು ತಿಪ್ಪೆ ಗೊಬ್ಬರ, 250 g ರಾಕ್ ಫಾಸ್ಫೇಟ್, ಮತ್ತೆ 2 kg ಕಾಮನ್ ಸಾಲ್ಟ್ ಉಪ್ಪು ಅಂತೀವಲ್ಲ ಅದನ್ನ ಹಾಕ್ಬೇಕು. ಉಪ್ಪು ಏನಕ್ಕೆ ಹಾಕ್ಬೇಕಂದ್ರೆ ಸೊ ಇಲ್ಲಿ ಈ ಒಂದು ಜಮ್ಮಂಟಿಗೆ ಮಣ್ಣಲ್ಲಿ ನೆಲ ತುಂಬಾ ಗಟ್ಟಿ ಇರುತ್ತೆ, ಅದನ್ನ ಸಡಿಲಗೊಳಿಸಲಿಕ್ಕೆ ಮತ್ತು ಬೇರು ಚೆನ್ನಾಗಿ ಡೆವಲಪ್ ಆಗಕ್ಕೆ ನಾವು ಈ ಒಂದು 2 kg ಅಷ್ಟು ಕಾಮನ್ ಸಾಲ್ಟ್ ಹಾಕೋದ್ರಿಂದ ಗಿಡದ ಬೆಳವಣಿಗೆ ತುಂಬಾ ಸಹ ಚೆನ್ನಾಗಿರುತ್ತೆ. ಸೊ ಇದು ಒಂದು ಪಿಟ್ ಅಂದ್ರೆ ಕುಣಿ ಇಲ್ಲಿ ಏನೇನು ಪೋಷಕಾಂಶಗಳು ಹಾಕ್ಬೇಕಂತ ಹೇಳಿ ಒಂದು ಮಾಡೋ ವಿಧಾನ. ಸೊ ಯೂಶುವಲಿ ನಾವು ಅಂತರ ಅಂತ ಹೇಳ್ತೀವಲ್ಲ 8x8, ಈಗ ಎತ್ತರ ತಳಿ ಆಯ್ತಂದ್ರೆ 8x8 ಈ ಒಂದು ಅಂತರದಲ್ಲಿ ಮೀಟರ್ ಸ್ಪೇಸಿಂಗ್ ಅಲ್ಲಿ ಹಾಕ್ಬೇಕು. ಸೊ ಈ ಒಂದು 8x8 ಮೀಟರ್ ಈ ಅಂತರದಲ್ಲಿ ಹಾಕೋದ್ರಿಂದ ನಮಗೆ 1 ಹೆಕ್ಟೇರ್ ಪ್ರದೇಶಕ್ಕೆ 155 ತೆಂಗಿನ ಗಿಡವನ್ನು ಕೂರಿಸಬಹುದು. ಅದೇ ರೀತಿ ಈ ಗಿಡ್ಡ ತಳಿಗಳಂತ ಹೇಳ್ತೀವೋ ಅವನ್ನ 7x7 ಅಂತದಲ್ಲಿ ನಾವು ಪ್ಲಾಂಟಿಂಗ್ ಮಾಡೋದ್ರಿಂದ ನಮಗೆ ಏನಿಲ್ಲ ಅಂದ್ರೆ 1 ಹೆಕ್ಟೇರ್ ಪ್ರದೇಶ ಅಂದ್ರೆ 2.5 ಎಕರೆಗೆ 178 ಗಿಡವನ್ನ ನಾವು ಕೂರಿಸಬಹುದು. ಹೆಚ್ಚು ಜೌಗಿರುವಂತಹ ಪ್ರದೇಶ ಅಥವಾ ನೀರಿನ ಒಂದು ಮಟ್ಟ ಮೇಲೆ ಇರುವಂತಹ ಒಂದು ಪ್ರದೇಶದಲ್ಲಿ ಆದ್ರೆ ಗಿಡವನ್ನು ನಾಟಿ ಮಾಡುವಾಗ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಸೊ ಹೆಚ್ಚು ಜೌಗು ಪ್ರದೇಶ ಅಂದ್ರೆ ಅಲ್ಲಿ ಒಂದು ನಮಗೆ ನೀರಿನ ಅಂಶ ಒಂದು ಕಡಿಮೆ ಇರೋದ್ರಿಂದ ಅಲ್ಲಿ ನಾವು ಈ ಏನು ಗುಣಿಯ ಪಿಟ್ ಸೈಜ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಒಂದು ಏನಕ್ಕಂದ್ರೆ ಅದರಲ್ಲಿ ಪೋಷಕಾಂಶಗಳು ಸಿಗುವಂತ ಭೂಮಿಯ ಆಳ ತುಂಬಾ ಜಾಸ್ತಿ ಹೋದಂಗೆ ನೀರು ಹೀರ್ಕೊಳ್ಳೋದು ತುಂಬಾ ಕಡಿಮೆ, ಈ ಗಿಡ ಶಕ್ತಿ ಅಷ್ಟು ಇರಲ್ಲ. ಸೊ ಅದಕ್ಕೆ ಅಲ್ಲಿ 60 cm³ ಅಂದ್ರೆ 60 cm³ ಆಳ ಉದ್ದ ಮತ್ತೆ ಅಗಲ ಈ ತರ ಒಂದು ಸೈಜ್ ನ ತಗೊಂಡು, ಸೊ ಅದೇ ನಾ ಏನ್ ಹೇಳದ್ನಲ್ಲ ಗುಣಿಯ ಪೋಷಕಾಂಶ ಏನೇನ್ ಹಾಕ್ಬೇಕಂತ ಹೇಳಿ. ಸೊ ರಾಕ್ ಫಾಸ್ಫೇಟ್ 250 ಗ್ರಾಮ್, 20 kg ಎಫ್ ತಿಪ್ಪೆ ಗೊಬ್ಬರ. ಅದೇ ರೀತಿ ಇಲ್ಲಿ ನಾವು ಕಾಮನ್ ಸಾಲ್ಟ್ ಹಾಕೋದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಮ್ಮನ್ನೆಲ್ಲ ಮೃದುವಾಗಿರೋದ್ರಿಂದ ಇಲ್ಲಿ ಆತರ ಒಂದು ಪೋಷಕಾಂಶ ಹಾಕೋದು ಅವಶ್ಯಕತೆ ಇಲ್ಲ. ಮತ್ತೆ ಈ ಒಂದು ಭಾಗದಲ್ಲಿ ನಾವು ಏನಿಲ್ಲ ಅಂದ್ರೆ ಹೊದಿಕೆ ಅನ್ನೋದು ಕಂಪಲ್ಸರಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ತೆಂಗಿನ ಗರಿ ಆಗ್ಲಿ ಇಲ್ಲ ಪ್ಯಾಡಿ ಸ್ಟ್ರಾ ಅಂತ ಹೇಳ್ತೀವಲ್ಲ ಆತರ ಹೊದಿಕೆಯನ್ನು ಕಂಪಲ್ಸರಿ ಆಗಿ ನಾವು ಪ್ರಾಕ್ಟೀಸ್ ಹಾಕಿ ದಿನಕ್ಕೆ ಏನಿಲ್ಲ ಅಂದ್ರೆ 100 ರಿಂದ 200 ಲೀಟರ್ ಗಿಡಕ್ಕೆ ನಾವು ಒದಗಿಸೋದು ತುಂಬಾ ಉಪಯುಕ್ತ. ಈಗ ಪ್ರತ್ಯೇಕವಾಗಿ ತೆಂಗಿನ ತೋಟ ಮಾಡುವಂತವರು ಮತ್ತು ಗದ್ದೆಯ ಬದುಗಳಲ್ಲಿಯೋ ಅಥವಾ ಕರೆಬರೆ ಅಂತ ಹೇಳ್ತೀವಿ ಅಂತ ಪ್ರದೇಶದಲ್ಲಿ ಗಿಡವನ್ನು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಎರಡು ವ್ಯತ್ಯಾಸ ಇರ್ತದೆ ಅಂತರದಲ್ಲಿ. ಸೊ ಆತರ ನಾವು ಬೇರೆ ಬೇರೆ ಈಗ ಬಾರ್ಡರ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ಸೊ ಬಾರ್ಡರ್ ಕ್ರಾಪಿಂಗ್ ಮಾಡೋದ್ರಿಂದ ವ್ಯತ್ಯಾಸ ಏನಿಲ್ಲ. ಸೊ ಅದನ್ನ ಜಸ್ಟ್ ಫೆನ್ಸ್ ಕ್ರಾಪ್ ಆಗಿ ಕೆಲವರು ಯೂಸ್ ಮಾಡ್ತಾರೆ. ಸೊ ಸೇಮ್ ಆಲ್ಮೋಸ್ಟ್ ಈ ಬಾರ್ಡರ್ ಕ್ರಾಪ್ ಅಂತರದಲ್ಲಿ ಹಾಕೋದ್ರಿಂದ ನಮಗೆ ಅಲ್ಲಿ ಸೆಲೆಕ್ಟ್ ಮಾಡುವಂತಹ ತಳಿಗಳು ಯಾವ ಅಂದ್ರೆ ಎತ್ತರ ತಳಿಗಳನ್ನ ಸೆಲೆಕ್ಟ್ ಮಾಡೋದು ತುಂಬಾ ಉಪಯುಕ್ತ. ಏನಕ್ಕಂದ್ರೆ ಎತ್ತರ ತಳಿಗಳನ್ನು ಸೆಲೆಕ್ಟ್ ಮಾಡೋದ್ರಿಂದ ಸೊ ಅದರದ್ದು ಲೈಫ್ ಸ್ಪ್ಯಾನ್ ಏನಾದ್ರ ಅವಧಿ ಅಂತ ಹೇಳ್ತೀವಲ್ಲ 80-100 ವರ್ಷ ಇರುತ್ತೆ. ಮತ್ತೆ ಅದು ಯಾವುದೇ ತರಹದ ರೋಗ ಮತ್ತೆ ಕೀಟ ರೋಜನೆಗಳಿಗೆ ಬೇಗ ತುತ್ತಾಗೋದಿಲ್ಲ. ಈಗ ನಾವು ಗಿಡ್ಡ ತಳಿ ಅಂತ ಹಾಕ್ಬಿಟ್ರೆ ಸೊ ಈ ಮಂಗನ್ ಕಾಟ ಆಗ್ಲಿ ಇಲ್ಲ ಬೇರೆ ಮನುಷ್ಯರ ಕಾಟ ಆಗ್ಲಿ ಅದು ತುಂಬಾ ಯಥೇಚ್ಛವಾಗಿರುತ್ತೆ. ಒಂದು ಮತ್ತೆ ಅವು ಇದು ರೋಗ ಮತ್ತೆ ಕೀಟ ಬಾಧೆಗೆ ತುತ್ತಾಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ರೈತ ಬಾಂಧವರಿಗೆ ರೆಕಮೆಂಡ್ ಮಾಡೋದೇನಂದ್ರೆ ನಾವು ಸಪೋಸ್ ಬಾರ್ಡರ್ ಕ್ರಾಪಿಂಗ್ ಗಿಡ ಇದು ಹೊಲದ ಸುತ್ತ ಹಾಕ್ತೀವಂದ್ರೆ ನೀವು ದಯವಿಟ್ಟು ಎತ್ತರ ತಳಿಗಳನ್ನು ಆಯ್ಕೆ ಮಾಡೋದು ತುಂಬಾ ಸೂಕ್ತವಾಗಿದೆ. ಈಗ ಮಿಶ್ರ ಬೆಳೆ ಬೆಳೆಯುವಂತ ಒಂದು ಸಂದರ್ಭದಲ್ಲಿ ಈಗ ಅಡಿಕೆ ತೋಟದ ಜೊತೆಗೆ ತೆಂಗಿನ ಗಿಡವನ್ನು ಹಾಕ್ತೀವಿ ಅಥವಾ ತೆಂಗಿನ ತೋಟದ ಒಳಗಡೆ ಜಾಯಿಕಾಯಿಯೋ ಅಥವಾ ಲವಂಗೋ ಬೇರೇನೋ ಒಂದು ಸಂಬಾರ ಬೆಳೆಗಳನ್ನು ಹಾಕಬೇಕು ಅಂತಿದ್ರೆ ಯಾವ ಅಂತರ ಅಂದ್ರೆ ಅಂತರವನ್ನು ಜಾಸ್ತಿ ಮಾಡಬೇಕಾಗ್ತದೋ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾಗ್ತದೆ? ಸೊ ಮಿಶ್ರ ಬೆಳೆ ಅನ್ನೋದು ಈಗ ನಾವು ಸಾಮಾನ್ಯವಾಗಿ ಈಗ ಎಲ್ಲಾ ಕಡೆ ಕಾಮನ್ ಆಗಿ ಅನುಸರಿಸ್ತಾ ಇದೀವಿ. ಸೊ ಇಂದು ಮಿಶ್ರ ಬೆಳೆಯಲ್ಲಿ ಸೊ ಈಗ ನಾಟಿ ಮಾಡಿದ ಮೊದಲನೇ ಅವಧಿಯಲ್ಲಿ ಅಂದ್ರೆ ಈ ವರ್ಷ ನಾವು ನಾಟಿ ಮಾಡಿದೇವೆ ಅಂದ್ರೆ ಸೊ 1ನೇ ವರ್ಷದಿಂದ 7ನೇ ವರ್ಷದವರೆಗೂ ನಾವು ಯಾವುದೇ ತರಹದ ಸೊ 1.5 ಮೀಟರ್ ದೂರದಿಂದ ತೆಂಗಿನ ಬುಡದಿಂದ 1.5 ಮೀಟರ್ ದೂರದಲ್ಲಿ ನಾವು ಯಾವುದೇ ತರಹದ ತರಕಾರಿ ಬೆಳೆಗಳಾಗಲಿ ಈಗ ಟೊಮ್ಯಾಟೊ ಜಿಂಜರ್ ಅದೇ ರೀತಿ ಹೂವಿನ ಬೆಳೆಗಳಾಗಲಿ ಕ್ರೈಸಾಂತಿಮಮ್ ಅಂತ ಹೇಳ್ತೀವಿ ಇಲ್ಲ ಚೆಂಡು ಹೂವು ಆತರ ಆನಿಮಲ್ಸ್ ಅಂತ ಹೇಳ್ತೀವಿ ಬಹು ಏಕವಾರ್ಷಿಕ ಸಸ್ಯಗಳು ಯಾವುದೇ ತರಹದ ನಾವು ಮೊದಲ 1ರಿಂದ 7ನೇ ವರ್ಷ ತಗೋಬಹುದು. ಸೊ ಈ ಒಂದು ಅಂತರದಲ್ಲಿ ಅದೇ ರೀತಿ 7ರಿಂದ 20 ವರ್ಷ ತನಕ ಸೊ ಆ ಒಂದು ಇದು ಟೈಮ್ ಅಲ್ಲಿ ಸೊ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪೋದು ತುಂಬಾ ವಿರಳ. ಸೊ ಆ ಒಂದು ಪ್ರದೇಶದಲ್ಲಿ ನಾವು ಈಗ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ನೆರಳು ಬಯಸುವಂತ ಗಿಡಗಳನ್ನ ನಾವು ಬೆಳೆಯೋದ್ರಿಂದ ತುಂಬಾ ಸೂಕ್ತ. ಎಕ್ಸಾಂಪಲ್ಸ್ ಯಾವ ಅಂದ್ರೆ ಏಲಕ್ಕಿ ಪಚೋಲಿ ಅಂತ ಹೇಳ್ತೀವಿ ಕಾಫಿ ಇಪ್ಲಿ ತುಳಸಿ ನಿಂಬೆ ಹುಲ್ಲು ಆತರ ಸುಗಂಧಿತ ಸಸ್ಯಗಳಾಗ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಇಪ್ಲಿ ಆತರ ಒಂದು ಬೆಳೆಯೋದ್ರಿಂದ ಸೊ ಅವಕ್ಕೆ ತುಂಬಾ ಯಥೇಚ್ಛವಾಗಿ ನೆರಳು ಬಯಸುತ್ತೆ. ಸೊ ಗಿಡ ಈಗ ಒಂದು 20 ವರ್ಷದಲ್ಲಿ ತುಂಬಾ ಎತ್ತರಕ್ಕಾಗಿರುತ್ತೆ. ಸೊ ಸೂರ್ಯನ ಕಿರಣಗಳು ಭೂಮಿಗೆ ಸರಿಯಾಗಿ ತಾಗೋದಿಲ್ಲ. ಸೊ ಶೇಡ್ ತುಂಬಾ ಚೆನ್ನಾಗಿರೋದ್ರಿಂದ ಸೊ ನಾವು ಅದಿ ಡೆಫಿನೆಟ್ಲಿ ನಾವು ತುಂಬಾ ಅಧಿಕ ಲಾಭವನ್ನು ಪಡಿಬಹುದು. ಸೊ ಈಗ 30 ವರ್ಷ ಆದ್ಮೇಲೆ ನಮಗೆ ಸೂರ್ಯನ ಕಿರಣಗಳು ಭೂಮಿಗೆ ತಲುಪೋದೇ ಇಲ್ಲ. ಸೊ ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮಲ್ಟಿ ಸ್ಟೋರೇಜ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಅಧಿಕ ಸಾಂದ್ರತೆಯ ಒಂದು ಬೇಸಾಯ ಪದ್ಧತಿ. ಅಂದ್ರೆ ಈಗ ಬೇರೆ ಬೇರೆ ಹೈಟ್ ಪ್ಲಾಂಟ್ಸ್ ಅಂದ್ರೆ ಈಗ ಅಡಿಕೆ ಜೊತೆ ಕಾಳ್ಮೆಣಸು ಹಚ್ಚೋದು, ಕಾಳ್ಮೆಣಸಿನ ಪಕ್ಕ ಬನಾನ ಪಕ್ಕ ಈಗ ಕೋಕೋ ಅಂತ ಬರುತ್ತೆ, ಇಲ್ಲ ಈ ಮರ ಸಾಂಬಾರು ಯಾವ್ದಾರು ಆಗ್ಲಿ ಈಗ ಕ್ಲೋ ಅಂತ ಹೇಳ್ತೀವಿ, ಆಮೇಲೆ ಜಾಯಿಕಾಯಿ ಆತರ ಆಲ್ ಸ್ಪೈಸ್ ಆತರ ಒಂದು ಕೋಕಮ್ ಆ ಗಿಡವನ್ನು ನಾವು ಹಾಕೋದ್ರಿಂದ ಸೊ ಒಂದು ಕಡಿಮೆ ಜಾಗದಲ್ಲಿ ಬಹಳ ಬೇಗ ಯಥೇಚ್ಛವಾಗಿ ತುಂಬಾ ಗಿಡವನ್ನು ನಾಟಿ ಮಾಡಬಹುದು. ಸೊ ಈಗ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ದಂಗೆ ಡಬಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಬೈ 2022. ಸೊ ಈ ಒಂದು ಕಾನ್ಸೆಪ್ಟ್ ನ ನಾವು ರೀಚ್ ಆಗ್ಬೇಕಂದ್ರೆ ಸೊ ಇಂದು ಹೈ ಡೆನ್ಸಿಟಿ ಮಲ್ಟಿ ಶೋರ್ಡ್ ಕ್ರಾಪಿಂಗ್ ಸಿಸ್ಟಮ್ ಮಾಡೋದ್ರಿಂದ ಡೆಫಿನೆಟ್ಲಿ ವಿ ಕ್ಯಾನ್ ಗೆಟ್ ದಿ ಹೈಯರ್ ಇನ್ಕಮ್ ಪರ್ ಯೂನಿಟ್ ಏರಿಯಾ. ಬಹಳ ಸಂತೋಷ ಡಾಕ್ಟರ್ ಧನಂಜಯ್ ಅವರೇ. ತೆಂಗಿನ ಬೆಳೆಯಲ್ಲಿ ಬಿತ್ತನೆಯ ಬೀಜದ ಒಂದು ಆಯ್ಕೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಏನೇನು ಅಂಶವನ್ನು ಗಮನಿಸಬೇಕಾಗ್ತದೆ ಹಾಗೂ ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಬಿತ್ತನೆ ಕಾಯಿಗಳ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಈ ಕುರಿತು ಸಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಧನರಾಜ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮಪ್ರಸಾದ್. ಈಗ ಕೃಷಿ ಮಾಹಿತಿ. ಭೂಮಿ ತಾಯಿಯ ಕರಳು, ರೈತನ ಮಿತ್ರ, ಪ್ರಕೃತಿಯ ನೇಗಿಲು, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಎರೆಹುಳು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎರೆಹುಳು ತಳದ ಮಣ್ಣನ್ನು ಮೇಲೆ ತಂದು ಸಾವಯವ ವಸ್ತುಗಳನ್ನು ತನ್ನ ಜಠರದಲ್ಲಿ ವಿಭಜಿಸಿ ವಿವಿಧ ಪೋಷಕಾಂಶಗಳನ್ನು ಒಳಗೊಂಡ ಹಿಕ್ಕೆಗಳನ್ನು ಹಾಕುತ್ತದೆ. ಈ ಹಿಕ್ಕೆಗೆ ಎರೆಹುಳು ಗೊಬ್ಬರ ಎಂದು ಕರೆಯಲಾಗುತ್ತೆ. ಎರೆಹುಳುಗಳು ಭೂಮಿಯ ಮೇಲ್ಪದರದಲ್ಲಿ ಸಿಗುವ ಸಾವಯವ ತ್ಯಾಜ್ಯ ಪದಾರ್ಥಗಳನ್ನು ಮಣ್ಣಿನಲ್ಲಿ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಲ್ಲದೆ ಮಣ್ಣನ್ನು ಕೊರೆದು ನಿರಂತರವಾಗಿ ಪದರಗಳ ಮಿಶ್ರ ಮಾಡೋದ್ರಿಂದ ಮಣ್ಣಿನಲ್ಲಿನ ಗಾಳಿಯಾಡುವಿಕೆ ಮತ್ತು ನೀರು ಬಸಿಯುವಿಕೆ ವೃದ್ಧಿಗೊಂಡು ಬೆಳೆಗಳ ಬೇರುಗಳು ಸಮೃದ್ಧಿಯಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ಈ ಎರೆಹುಳು ಗೊಬ್ಬರದಲ್ಲಿ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳಾದ ತಾಮ್ರ, ಕಬ್ಬಿಣ, ಸತು, ಮ್ಯಾಂಗನೀಸ್ ಮತ್ತು ಸೂಕ್ಷ್ಮ ಜೀವಿಗಳಾದ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಇವುಗಳೆಲ್ಲ ಇರುವುದಲ್ಲದೆ ಇದು ಬೆಳೆ ಪ್ರಚೋದಕ ಪದಾರ್ಥಗಳಾದ ಜಿಬ್ಬರ್ಲಿನ್, ಸೈಟೋಕೈನಿನ್, ಎನ್ಎಎ ಹಾಗೂ ಆಂಟಿಬಯೋಟಿಕ್ಸ್ ವಸ್ತುಗಳನ್ನು ಹೊಂದಿರೋದ್ರಿಂದ ಎರೆಹುಳು ಗೊಬ್ಬರ ಬೆಳೆಗಳಿಗೆ ಸತ್ವಭರಿತ ಸಂಪೂರ್ಣ ಸಾವಯವ ಗೊಬ್ಬರವಾಗಿದೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 350 ಗುಂಪಿಗೆ ಸೇರಿರುವ ಎರೆಹುಳುಗಳು ಕಾಣಸಿಗತ್ವೆ. ಆದರೆ ಎರೆಹುಳು ಸಾಕಣೆ ಮತ್ತು ಎರೆಗೊಬ್ಬರ ತಯಾರಿಕೆಯ ದೃಷ್ಟಿಯಿಂದ 3 ಜಾತಿಯ ಎರೆಹುಳುಗಳು ಬಹಳ ಪ್ರಮುಖ. ಯುಡ್ರಿಲಸ್ ಯುಜೇನಿಯಾ, ಈ ಜಾತಿಯ ಎರೆಹುಳುಗಳು ಕಂದು ಬಣ್ಣವನ್ನು ಹೊಂದಿದ್ದು ಇವುಗಳನ್ನು ಆಫ್ರಿಕಾದ ನಿಶಾಚರಿ ಎಂದು ಕರೆಯುತ್ತಾರೆ. ಐಸಿನಿಯಾ ಫೆಕ್ಟಿಡಾ, ಈ ಜಾತಿಯ ಎರೆಹುಳುಗಳು ಕೆಂಪು ಅಥವಾ ನೇರಳೆ ಬಣ್ಣದಿಂದ ಕೂಡಿದ್ದು ಇವುಗಳನ್ನು ಟೈಗರ್ ಹುಳು ಅಥವಾ ಯುರೋಪಿಯನ್ ಹುಳು ಎಂದು ಕರೆಯುತ್ತಾರೆ. ಪೆರಿಯೋನಿಕ್ಸ್ ಎಕ್ಸ್ಕವೇಟಸ್, ಈ ಜಾತಿಯ ಎರೆಹುಳು ನೀಲಿ ಬಣ್ಣದ ದೇಹ ಹೊಂದಿದ್ದು ಇವುಗಳನ್ನು ಗಾಳದ ಹುಳು ಎಂದು ಕರೆಯಲಾಗುತ್ತೆ. ಈ ಎರೆಹುಳುಗಳು ಎಲುಬಿಲ್ಲದ ನಿಶಾಚರಿ ಪ್ರಾಣಿಗಳು, ಸಾಮಾನ್ಯವಾಗಿ ಬೆಳಕನ್ನ ದ್ವೇಷಿಸುತ್ತವೆ. ಎರೆಹುಳುವಿನ ದೇಹದಲ್ಲಿ ತಲೆಯ ಸಮೀಪವಿರುವ ಕ್ಲೈಟೆಲಮ್ ಎಂಬ ಬಳೆಯಾಕಾರದ ಭಾಗವು ಸ್ಪಷ್ಟವಾಗಿ ಗೋಚರಿಸಿದಾಗ ಮಾತ್ರ ಅದು ಪ್ರೌಢಾವಸ್ಥೆಯನ್ನ ತಲುಪಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಈ ಎರೆಹುಳುಗಳು ದ್ವಿಲಿಂಗಿ ಜೀವಿಯಾಗಿದ್ದರೂ ಕೂಡ ಸಂತಾನಾಭಿವೃದ್ಧಿ ಮಾಡಲು ಎರಡು ಎರೆಹುಳುಗಳ ಸಂಯೋಗ ಅವಶ್ಯಕ. ಕೆಲವೊಂದು ಪ್ರಭೇದಗಳಲ್ಲಿ ಸಂಯೋಗವಿಲ್ಲದೆ ಸಂತಾನ ಉತ್ಪತ್ತಿ ಆಗುವುದು ಕಂಡುಬಂದಿದೆ. ಸಂಯೋಗಗೊಂಡ ಒಂದು ವಾರದಲ್ಲಿ ಪ್ರೌಢ ಹುಳುಗಳು ಮೊಟ್ಟೆಗಳನ್ನು ಇಡಲು ಪ್ರಾರಂಭಿಸುತ್ತವೆ. ಈ ಮೊಟ್ಟೆಗಳು ಸಾಮಾನ್ಯವಾಗಿ ಹಳದಿ ಬಣ್ಣದಿಂದ ಕೂಡಿದ್ದು ಕೊತ್ತಂಬರಿ ಬೀಜಗಳಂತೆ ಕಾಣುತ್ತವೆ. ಪ್ರತಿಯೊಂದು ಎರೆಹುಳು ತನ್ನ 2-3 ವರ್ಷ ಜೀವಿತದ ಅವಧಿಯಲ್ಲಿ ಸುಮಾರು 120-300 ಕೋಶಗಳನ್ನು ಇಡುತ್ತವೆ. ಪ್ರತಿಯೊಂದು ಕೋಶದಲ್ಲಿ 4-5 ಭ್ರೂಣಗಳಿದ್ದು 2-3 ವಾರಗಳ ನಂತರ ಸರಾಸರಿ 2-4 ಮರಿಹುಳುಗಳು ಕೋಶದಿಂದ ಹೊರಬರುತ್ತವೆ. ಇನ್ನು ಎರೆಗೊಬ್ಬರವನ್ನ ಹಲವಾರು ಪದ್ಧತಿಗಳಲ್ಲಿ ತಯಾರಿಸಬಹುದು. ಶ್ರೇಷ್ಠ ದರ್ಜೆಯ ಗೊಬ್ಬರವನ್ನ ತಯಾರಿಸೋದಾಗಿದ್ರೆ ಆಯತಾಕಾರದ ಗುಂಡಿ ಮಾದರಿಯ ಅಥವಾ ಕಲ್ಲಿನಿಂದ ನಿರ್ಮಿಸಿರುವ ತೊಟ್ಟಿಯಾಗಿದ್ರೆ ತೊಟ್ಟಿಯ ಅಳತೆ 10-12 ಅಡಿ ಉದ್ದ, 3 ಅಡಿ ಅಗಲ ಹಾಗೂ 2-3 ಅಡಿ ಆಳ ಇರಬೇಕು. ಆಯತಾಕಾರದ ಮಣ್ಣಿನ ಅಥವಾ ಸಿಮೆಂಟಿನ ಅಥವಾ ಕೆಂಪು ಕಲ್ಲಿನ ಇಟ್ಟಿಗೆಯ ತೊಟ್ಟಿಯಾಗಿದ್ರೆ ತೊಟ್ಟಿಯ ವಿನ್ಯಾಸದ ಅಳತೆ 8-12 ಅಡಿ ಉದ್ದ, 3 ಅಡಿ ಅಗಲ, 2.5-3 ಅಡಿ ಆಳ ಇರಬೇಕಾಗತ್ತೆ. ಇನ್ನು ಎರೆಗೊಬ್ಬರ ಚೀಲದ ಪದ್ಧತಿಯಲ್ಲಿ ಮಾಡೋದಾಗಿದ್ರೆ ಖಾಲಿ ಜಾಗಗಳಲ್ಲಿ 12 ಅಡಿ ಉದ್ದ, 4 ಅಡಿ ಅಗಲ, 2 ಅಡಿ ಆಳ ಅಳತೆಯ ಎರೆಗೊಬ್ಬರದ ಚೀಲಗಳನ್ನು ಉಪಯೋಗಿಸಿಕೊಂಡು ಎರೆಗೊಬ್ಬರವನ್ನು ತಯಾರಿಸಬಹುದು. ಇನ್ನು ಎರೆಗೊಬ್ಬರ ತಯಾರಿಸುವಲ್ಲಿ ರಾಶಿ ಪದ್ಧತಿಯು ಕೂಡ ಅತಿ ಸರಳ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂಥ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ಸಸ್ಯಜನ್ಯ, ಒಣ ಹಾಗೂ ಹಸಿರು ಪದಾರ್ಥಗಳನ್ನು ಪದರ ಪದರವಾಗಿ ರಾಶಿಯಂತೆ ನೆಲದ ಮೇಲೆ ಹರಡಿ ಪ್ರತಿ ಪದರಕ್ಕೆ ಸೆಗಣೆಯ ಗಂಜಲನ್ನು ಹಾಕುವ ಮೂಲಕ ಸಾವಯವ ವಸ್ತುಗಳನ್ನು ಬೇಗನೆ ಕೊಳೆಯಿಸಿ ಕೊಳೆತ ಸಾವಯವ ರಾಶಿಗಳಿಗೆ ಎರೆಹುಳುಗಳನ್ನು ಬಿಟ್ಟು ಎರೆಗೊಬ್ಬರವನ್ನು ತಯಾರಿಸಬಹುದು. ಈ ಪದ್ಧತಿಯಲ್ಲಿಯೂ ಕೂಡ ಘಟಕದ ಉದ್ದ 15-30 ಅಡಿ, ಅಗಲ 2-3 ಅಡಿ ಹಾಗೂ ಎತ್ತರವು 2-3 ಅಡಿ ಇದ್ದರೆ ಸೂಕ್ತ. ಬೇರೆ ಪದ್ಧತಿಗಳಿಗೆ ಹೋಲಿಸಿದರೆ ಈ ಪದ್ಧತಿಯಲ್ಲಿ ತೇವಾಂಶವು ಬೇಗನೆ ಆವಿಯಾಗುವುದರಿಂದ ಘಟಕದಲ್ಲಿನ ತೇವಾಂಶ ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಈ ಪದ್ಧತಿಯಲ್ಲಿ ಘಟಕಗಳಿಗೆ ಯಾವುದೇ ಹೊದಿಕೆ ಅಥವಾ ಕವಚಗಳು ಇಲ್ಲದ ಕಾರಣ ಹುಳುಗಳನ್ನು ತಿನ್ನಲು ಪಕ್ಷಿಗಳು ಅಥವಾ ಕಪ್ಪೆ ಮುಂತಾದವುಗಳು ಬರುವ ಸಾಧ್ಯತೆ ಇರೋದ್ರಿಂದ ನಿರ್ವಹಣೆ ಮಾಡೋದು ಅಲ್ಪಮಟ್ಟಿಗೆ ಕಷ್ಟ ಅಂತಾನೆ ಹೇಳಬಹುದು. ಇನ್ನು ಎರೆಗೊಬ್ಬರ ತಯಾರಿಸುವ ವಿಧಾನ ಹೇಗೆ ಅಂದ್ರೆ, ಮೊದಲಿಗೆ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ಉತ್ಪಾದನಾ ಘಟಕದ ಹತ್ತಿರ ಸಂಗ್ರಹಿಸಬೇಕು. ಎರೆಗೊಬ್ಬರ ತೊಟ್ಟಿಗಳನ್ನು ತ್ಯಾಜ್ಯ ವಸ್ತುಗಳಿಂದ ತುಂಬಬೇಕು. ತ್ಯಾಜ್ಯ ವಸ್ತುಗಳ ಲಭ್ಯತೆಗೆ ಅನುಗುಣವಾಗಿ ಶೇಕಡ 50-60% ಒಣ ತ್ಯಾಜ್ಯ, ಶೇಕಡ 20-25% ಹಸಿರು ಎಲೆ ತ್ಯಾಜ್ಯ, ಶೇಕಡ 15-20% ಪ್ರಾಣಿಗಳ ಸಗಣಿ, ಹಿಕ್ಕೆ ಅಥವಾ ಗಂಜಲ ಇವುಗಳನ್ನೆಲ್ಲ ಪದರ ಪದರವಾಗಿ ಸೇರಿಸಬೇಕು. ತ್ಯಾಜ್ಯ ವಸ್ತುಗಳನ್ನು ಮಡಿಗಳಲ್ಲಿ ತುಂಬಿದ ನಂತರ 15-20 ದಿನಗಳವರೆಗೆ ನೀರನ್ನು ಸಿಂಪಡಣೆ ಮಾಡಿ ತ್ಯಾಜ್ಯವನ್ನು ಕೊಳೆಯಿಸಬೇಕು. ನಂತರ ಪ್ರತಿ ಮೀಟರ್ ಅಳತೆಯಂತೆ ಕನಿಷ್ಠ 100-150 ಎರೆಹುಳುಗಳನ್ನು ಬಿಟ್ಟ ನಂತರ ಮಡಿಗಳನ್ನು ತೆಂಗಿನ ಗರಿ ಗೋಣಿಚೀಲದಿಂದ ಮುಚ್ಚಬೇಕಾಗುತ್ತೆ. ತೊಟ್ಟಿಗಳನ್ನು ಬಿಸಿಲಿನಿಂದ ಕಾಪಾಡಲು ಶೆಡ್, ಚಪ್ಪರ ಅಥವಾ ನೆರಳು ಕೊಡುವ ದೊಡ್ಡ ಗಿಡಮರಗಳಿಂದ ಸಂರಕ್ಷಿಸಬೇಕು. ಮಡಿಗಳಲ್ಲಿ ತೇವಾಂಶ ಕಾಪಾಡೋದಕ್ಕೆ ನಿಗದಿತ ಸಮಯದಲ್ಲಿ ನೀರನ್ನ ಮೇಲ್ಭಾಗದಲ್ಲಿ ಸಿಂಪಡಣೆ ಮಾಡ್ತಾ ಇರಬೇಕು. ಈ ರೀತಿಯ ತೇವಾಂಶವನ್ನ ಕಾಯ್ದುಕೊಳ್ಳೋದ್ರಿಂದ ಎರೆಹುಳುಗಳು ಬೇಗನೆ ವೃದ್ಧಿಯಾಗುತ್ತವೆ. ಸುಮಾರು 60-90 ದಿನಗಳಲ್ಲಿ ಉಪಯೋಗಿಸಿದ ತ್ಯಾಜ್ಯ ಪದಾರ್ಥಗಳ ಉಪಚಾರಕ್ಕೆ ಅನುಗುಣವಾಗಿ ಎರೆಹುಳು ಗೊಬ್ಬರವು ಸಂಗ್ರಹವಾಗುತ್ತೆ. ಆಗ ಒಂದು ವಾರದ ಕಾಲ ತೊಟ್ಟಿಗೆ ನೀರನ್ನು ಹಾಕೋದನ್ನ ನಿಲ್ಲಿಸಬೇಕು. ತೊಟ್ಟಿಯಲ್ಲಿ ಸಂಗ್ರಹವಾಗಿರುವ ಗೊಬ್ಬರವನ್ನ ಮಡಿಯಿಂದ ತೆಗೆದು 4-5 ಮಿಲಿಮೀಟರ್ ಇರುವ ಜರಡಿಯಿಂದ ಜರಡಿ ಮಾಡಿ ಹುಳುಗಳು ತಿನ್ನದೇ ಉಳಿದಿರುವ ಕಸಕಡ್ಡಿ, ಸಣ್ಣ ಎರೆಹುಳು ಮರಿಗಳು ಮತ್ತು ಮೊಟ್ಟೆಯ ಕೋಶಗಳಿಂದ ಬೇರ್ಪಡಿಸಿದ ನಂತರ ಎರೆಗೊಬ್ಬರವನ್ನ ನೆರಡಿನಲ್ಲಿ ಒಣಗಿಸಿ ಪಾಲಿಥಿನ್ ಚೀಲಗಳಲ್ಲಿ ತುಂಬಬೇಕು. ಹೀಗೆ ಉತ್ಪಾದನೆಯಾದ ಎರೆಗೊಬ್ಬರವನ್ನ 6-8 ತಿಂಗಳೊಳಗಾಗಿ ಉಪಯೋಗಿಸೋದು ಸೂಕ್ತ. ಈ ಎರೆಗೊಬ್ಬರವನ್ನ ತಯಾರಿಸುವಂತಹ ವಿಧಾನದಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಒಮ್ಮೆ ಎರೆಗೊಬ್ಬರ ತಯಾರಾದ ನಂತರ ಹುಳುಗಳನ್ನು ಬೇರ್ಪಡಿಸಿ ಎರೆಗೊಬ್ಬರವನ್ನು ಶೇಖರಣೆ ಮಾಡಬೇಕಾಗತ್ತೆ. ಎರೆಹುಳುಗಳನ್ನು ಬೇರ್ಪಡಿಸಲು ನೆಲದ ಮೇಲೆ ಸೆಗಣಿಗಳ ಉಂಡೆಗಳನ್ನು ಮಾಡಿ 3-4 ಜಾಗಗಳಲ್ಲಿ ಇಟ್ಟು ಸೆಗಣಿ ಉಂಡೆಯ ಮೇಲೆ ತೆಳು ಭಾಗದಿಂದ ತೆಗೆದ ಎರೆಗೊಬ್ಬರವನ್ನು ಸುರಿದು 1 ದಿನ ಬಿಡೋದ್ರಿಂದ ಎಲ್ಲಾ ಎರೆಹುಳುಗಳು ಸೆಗಣಿಯಲ್ಲಿ ಅಂಟುಕೊಳ್ಳುತ್ತವೆ. ಆ ನಂತರ ಎರೆಹುಳುಗಳು ಅಂಟಿಕೊಂಡ ಸೆಗಣಿ ಉಂಡೆಗಳನ್ನು ಪಕ್ಕದಲ್ಲಿ ಸಿದ್ಧಪಡಿಸಿರುವಂತಹ ತೊಟ್ಟಿಗೆ ಹಾಕಬಹುದು. ಎರೆಹುಳುಗಳನ್ನು ಸಾಕುವ ತೊಟ್ಟಿಯಲ್ಲಿ ಉಷ್ಣಾಂಶವು 20-30 ಡಿಗ್ರಿ ಸೆಲ್ಸಿಯಸ್ ಮತ್ತು ತೇವಾಂಶವು ಶೇಕಡ 50-60% ಕಾಪಾಡಿಕೋಬೇಕು. ನೀಲಗಿರಿ ಎಲೆ, ಕಳ್ಳಿ, ಎಕ್ಕ, ಬೂದಿ, ಕೂದಲು, ಪ್ಲಾಸ್ಟಿಕ್, ಗಾಜಿನಂತಹ ವಸ್ತುಗಳನ್ನು ಉಪಯೋಗಿಸುವುದರಿಂದ ಎರೆಹುಳುಗಳ ಮೇಲೆ ನೇರ ಪರಿಣಾಮ ಹಾಗೂ ಹಾನಿ ಆಗೋದ್ರಿಂದ ಅವುಗಳನ್ನು ಎರೆಘಟಕಕ್ಕೆ ಬಳಸಲೇಬಾರದು. ಸಾಮಾನ್ಯವಾಗಿ ಎರೆಗೊಬ್ಬರ ಘಟಕಕ್ಕೆ ಮಣ್ಣಿನಲ್ಲಿ ವಾಸಿಸುವ ಇರುವೆ, ಗೆದ್ದಿಲುಗಳು ಮುಖ್ಯ ಪೀಡೆಯಾಗಿರುತ್ತವೆ. ಇದಕ್ಕಾಗಿ ನೆಲದಲ್ಲಿರುವ ಇರುವೆ, ಗೆದ್ದಿಲುಗಳನ್ನು ದೂರಗೊಳಿಸಲು ಎರೆಘಟಕ ಹಾಗೂ ಸುತ್ತಲಿನ 2 ಮೀಟರ್ ದೂರದವರೆಗಿನ ಜಾಗವನ್ನು ಪ್ರತಿನಿತ್ಯ ಹೆಚ್ಚು ನೀರನ್ನು ಹಾಕೋದ್ರಿಂದ ಬೇರೆ ಜಾಗಕ್ಕೆ ವಲಸೆಯಾಗುವಂತೆ ಮಾಡಬಹುದು. ಎರೆಹುಳು ಸಾಕಣೆ ಮಾಡುವಾಗ ತೊಟ್ಟಿಗಳನ್ನು ಸ್ವಲ್ಪ ಇಳಿಜಾರಾಗಿ ಕಟ್ಟಿ ಹುಳುವಿನ ಹಿಕ್ಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾದ ಸಮಯದಲ್ಲಿ ನೀರನ್ನು ಸಿಂಪಡಣೆ ಮಾಡಿ ಸಾಕಣೆ ಘಟಕದಲ್ಲಿ ನೀರು ಹಾಯ್ದು ಹೊರಬರುವಂತೆ ಮಾಡಿಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸಂಗ್ರಹಿಸಿರುವ ಪದಾರ್ಥಕ್ಕೆ ಎರೆಜಲ ಅಥವಾ ವರ್ಮಿ ವಾಶ್ ಎಂದು ಕರೆಯಲಾಗುತ್ತೆ. ಎರೆಜಲವು ಬೆಳೆಗೆ ಬೇಕಾಗುವ ಹಲವಾರು ಪೋಷಕಾಂಶಗಳು, ಜೀವನಿರೋಧಕ ಮತ್ತು ಬೆಳೆ ಪ್ರಚೋದಕ ವಸ್ತುಗಳನ್ನು ಹೊಂದಿರುತ್ತದೆ. ಇದನ್ನು ತರಕಾರಿ, ಹಣ್ಣಿನ ಬೆಳೆಗಳು ಹಾಗೂ ಎಲ್ಲಾ ಬಗೆಯ ಬೆಳೆಗಳಿಗೆ ಸಿಂಪಡಣೆ ಮುಖಾಂತರ ಉಪಯೋಗಿಸೋದ್ರಿಂದ ಬೆಳೆಗಳ ಉತ್ಪಾದನೆ ಮತ್ತು ಗುಣಮಟ್ಟ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಎರೆಹುಳು ಗೊಬ್ಬರದಿಂದ ಮಣ್ಣಿನ ನೀರು ಹೀರುವ ಹಾಗೂ ಗಾಳಿಯಾಡುವಿಕೆ ಗುಣ ಸುಧಾರಿಸುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಮುಖ್ಯ ಹಾಗೂ ಲಘು ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುತ್ತೆ. ಮಣ್ಣಿನ ರಸಸಾರ ಮತ್ತು ಹಾನಿಕಾರಕ ಲವಣಗಳ ಪ್ರಮಾಣ ಕಡಿಮೆಯಾಗುತ್ತೆ. ಮಣ್ಣಿನಲ್ಲಿ ಸಹಾಯಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎರೆಗೊಬ್ಬರದ ಸತತ ಬಳಕೆಯಿಂದ ಮಣ್ಣಿನ ಭೌತಿಕ ಗುಣಗಳ ಸವೆತ ಸುಧಾರಿಸಿ ಮಣ್ಣಿನ ಸವೆತವು ಕಡಿಮೆಯಾಗುತ್ತೆ. ಕರಾವಳಿ ಮಲೆನಾಡಿನ ಭಾಗಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಕೊಳೆ ರೋಗ ಹೆಚ್ಚಾಗಿರೋದ್ರಿಂದ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮವನ್ನು ಮಿಶ್ರಣ ಮಾಡಿ ಉಪಯೋಗಿಸೋದ್ರಿಂದ ಕೊಳೆ ರೋಗವನ್ನು ನಿಯಂತ್ರಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ವಾಣಿಜ್ಯ ಪ್ರಕಟಣೆ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐ ಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ ಐ ಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಪದ್ಮಾವತಿ ಸೋಮಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಮಾಮಿ ಮೇಲೆ ಕೇಳಿ ಪಾಂಡವರು ಬಾಳ ಬಾಕೆ ಹೋಗೆ ಬಂದಿರೋ ಮಾಮಿ ಮೇಲೆ ಕೇಳಿ ಪಾಂಡವರು ಕಾಗೆ ಹೋಗೆ ಪಾಂಡವರು ಬಳಗಾಗೆ ಹೋಗಿ ಬನ್ನಿ ಗಿಳಿಯಲು ರಾಮ ನಿಂತು ಶೋತನ ಅವೆಲ್ಲ ಮಾಡೇ ಬನ್ನಿರೋಗೆ ಹೋಗಿ ಬಂದೆ ಗಿಳಿಯಲು ರಾಮ ನಿಂತು ಶೋತನ ಅವೆಲ್ಲ ಮಾಡೇ ಬಂದಿರೋ ನಿಂಟು ಶೋತನವೆಲ್ಲ ಮಡೆ ಬಂದೆ ಗಿಳಿಯಲು ರಾಮ ಅಲ್ಲರ ಜೋಣ ಬಾವ ತಂಗಿ ಕೊಡ್ತೆ ಅಂದೋ ಬಂದೆ ಗಿಳಿಯಲು ರಾಮ ಅರ್ಜುನ ಬಾವ ತಂಗಿ ಕೊಡ್ತೆಂದೋ ಹೊಟ್ಟೆ ಸಿಗುತ್ತಿಲ್ಲ ರಟ್ಟೆಲೆ ಬಲ ಮೇಲೆಲ್ಲ ಪಾಂಡವರು ಬಳಗಾಗೆ ಹೋಗೋನಾರೋ ಇಲ್ಲ ಹೊಟ್ಟೆಗೆ ಇಲ್ಲ ಪಾಂಡವರು ಬಳಗಾಗೆ ಹೋಗೋನಾರೋ ರಟ್ಟೆ ಸಿಗದೆ ಕೊಡ್ತೆ ಹೊಟ್ಟೆಗೆ ಬಲ ಮೇಲೆ ಕೊಡತೆ ಹೋಗಿ ಬನ್ನಿ ಪಾಂಡವರು ಬಳಗಾಗೋ ರಟ್ಟೆಗೆ ಬಂದ್ಮೇಲೆ ಕೊಡ್ತಿ ಹೋಗಿ ಬಂದು ಪಾಂಡವರು ಅಟ್ಟಂಬು ಮಾತಾ ಎಳವಾನು ನಾರೇ ನನ್ನ ಗಿಂಡಿಯಲ್ಲೇ ಆಲ ತರೋವಾನು ಅಟ್ಟೊಂದು ಮಾತಾ ಎಳವಾನು ನಾರೇ ನನ್ನ ಗಿಂಡಿಯಲ್ಲೇ ಆಲ ತರೋವಾನು ಗಿಂಡಿಯಲ್ಲಾಲ ತರವಾನು ನಾರೇ ನನ್ನ ರಾಜಣದ ಕದ್ರೆ ತರೋವಾನು ತರವಾನು ನಾರೇ ನನ್ನ ರಾಜಂಗಳ ಕದ್ರೆ ತರೋವಾನು ರಾಜಣದ ಕದ್ರ ತರವಾನು ನಾರೇ ನನ್ನ ಗಿಳಿಯೋ ರಾಮಗಯಾಲ ಕೊಡೋವಾನು ರಾಜಣದ ಕದ್ರ ತರವಾನು ನಾರೇ ನನ್ನ ಗಿಳಿಯಲೇ ಆಲ ಕೊಡೋವಾನು ಗಿಳಿಯೋ ರಾಮಗಾಲ ಕೊಡವಾನು ನಾರೇ ನನ್ನ ಗೋಮುಂಟೆ ಗಿಳಿಯಾಲ ಕುಡಿದಾವೋ ಗಿಳಿಯಾಲ ಕೊಡವಾನು ನಾರೇ ನನ್ನ ಗೋಮುಂಟೆ ಗಾಲ ಕುಡೋವಾನು ಆಲ ಕುಡ್ದ ಗಿಳಿಗೆ ರಟ್ಟೆಲೆ ಬಡದಾಲೆ ಗಿಳಿಗೆ ಕಿಲ್ಲು ಗೋರಲೆ ಒಡೆಯ ಕೆದೋರೇವೋ ರಟ್ಟೆಲೆ ಬಡದಾಲೆ ಗಿಳಿಗೆ ಕಲ್ಲು ಗೋರಲೆ ಒಡೆಯ ಕೆದೋರಾದೋ ಕಿಲ್ಲು ಗೋರಲೆ ಒಡೆಯ ಕೆದರೆವೋ ಗಿಳಿಯಲು ರಾಮ ಲಾರಿವೋ ಮ್ಯಾನಿನ ಗಗನ ಕೋ ಗಿಳಿಯಲು ರಾಮ ಲಾರಿವ ದ್ವಾನಿನ ಗಗನ ಕೋ ಲಾರಿವ ದ್ವಾನಿನ ಗಗನಕ್ಕೆ ಗಿಳಿಯಲು ರಾಮ ಹೋಗಿ ಕುಳಿತೋ ಪಾಂಡವರು ದೊಡಪೆ ಮ್ಯಾನು ಲಾರಿವ ದ್ವಾನಿ ಗಗನಕ್ಕೆ ಗಿಳಿಯಲು ರಾಮ ಹೋಗಿ ಕುಳಿತೋ ಪಾಂಡವರು ದಡಪ್ಯಾನು ಹೋಗಿ ಕುತ ಪಾಂಡೋರ್ ದೊಡಪೆಲೆ ಗಿಳಿಯಲು ರಾಮ ಕಿಗುಟೆ ಕೆಲ ಹುತೆ ಲೈದಾವೋ ಕುತ ಪಾಂಡೋರ್ ದೊಡಪೆಲೆ ಗಿಳಿಯಲು ರಾಮ ಕಿಗುಟೆ ಕೆಲ ಹುತೆ ಲೈದಾವೋ ಕೆ ಗುಟ್ಟ ಕೆಲವೋ ತೇಲೈದಾವೋ ಗೆಳೆಯಲು ರಾಮ ಕುಂತು ಮೇಲಜಿ ಎಂದೇ ಜನಗೇವೋ ತೇಲೈದಾನು ಗೆಳೆಯಲು ರಾಮ ಕುಂತು ಮೇಲಜಿ ಎಂದೇ ಕೆಲೋ ಲಾಲಿಸಿ ಕೇಳ್ಯಾಳು ಕೆಮ್ಮಿಯಲ್ಲೇ ಕುಂತು ಮೇಲಜ್ಜೆ ಮಾಡೋಗೆ ಮನೆ ಕೆಲಸ ಬಿಡೋವಾಳು ಕೇಳ್ಯಾಳು ಒಳಗಿಂದ ಕುಂತು ಮೇಲಜ್ಜಿ ಮಾಡುವ ಕೆಲಸ ಬಿಡೋವಾಳು ಮಾಳೋಗೆ ಕೆಲಸ ಬಿಡುವಾಳೆ ಕುಂತು ಮೇಲಜ್ಜೆ ಮಾಡೋಗೆ ಯಾರಾಗಾಗೆ ಬರೋವಾಳು ಮಾಳೋಗಿ ಕೆಲಸ ಬಿಡುವಾಳೆ ಕುಂತು ಮೇಲಜ್ಜಿ ಮಾಳೋಗಿ ಯಾರಾಗಾಗೆ ಬರೋವಾಳು ಮಾಳೋಗೆ ಯಾರಿಗೆ ಬರುವಾಳೆ ಕುಂತು ಮೇಲಜ್ಜೆ ಸುತ್ತಲ ಗಟ್ಟೆ ನೋಡೋ ತೈದಾಳು ಮಾಳಿಯಾಗೆ ಬರುವಾಳೆ ಕುಂತು ಮೇಲಜ್ಜಿ ಸುತ್ತಲ ಕಟ್ಟೆ ನೋಡೋ ತೈದಾಳು ಸುತ್ತ ಗಟ್ಟೆ ನೋಡೋ ತೈದಾಳೆ ಕುಂತು ಮೇಲಜ್ಜೆ ಗಿಳಿಯೋಲು ರಾಮ ಕಾಣೋ ತೈದಾಳು ತೈದಾಳೆ ಕುಂತು ಮೇಲಜ್ಜಿ ಗಿಳಿಯೋ ರಾಮಂದೇ ಕರೀದಾಳು ಗಿಳಿಯೋ ರಾಮಂದೇ ಕರದಾಳೆ ಕುಂತು ಮೇಲಜ್ಜೆ ಗಿಳಿಯೋಲು ರಾಮ ಬರವೋ ತೈದಾನು ಕರದಾಳೆ ಕುಂತು ಮೇಲಜ್ಜಿ ಗಿಳಿಯೋ ರಾಮ ಬರವೋ ತೈದಾಳು ಕೇಳೆ ಕೇಳೆ ಕುಂತು ಮೇಲಜ್ಜೆಲೆ ಕೇಳೆ ನಮ್ಮಲೆ ಬಾವಾಯಲ್ಲಿ ಹೋಗಿನೇಲೆ ಕೇಳೆ ಕುಂತು ಮೇಲಜ್ಜಿಲಿ ಕೇಳೆ ನಮ್ಮ ಬಾವಾಯಲ್ಲಿಗೆ ಹೋಗಿನೇಲೆ ನಂಗೆ ಹುಟ್ಟಿದೋರೆ ಲೈದೋಲು ಜನ ಮಗದೇರೋ ಯಾವಲೆ ಭವಾನಂದೇಲರಿಯಾಲೋ ಲೈದು ಜನ ಮಗದೀರೋ ಯಾವಲೆ ಭಾವಂದೇ ಅರಿಯಾರೆ ಚಕಲ ನಲ್ಲಜ್ಜಿ ಚಾಡೇವ ನಲ್ಲವೇ ಲಜ್ಜಿ ನಕುಲ ಬಾವನೋ ಓದಾಲೋ ಚಕಲಿ ಚಾಡೇವ ನಲ್ಲಲೇ ಲಜ್ಜಿ ಚಂದ್ರ ನಕುಲ ಬಾವನೋ ಲವನಲ್ಲ ಕುಂತು ಮೇಲಜ್ಜಿ ಬಿಮಲೆ ಬಾವನೆ ಅವೋನಾಲೋ ಭವಾನಿ ಲವನಲ ಗುಂಡಿ ಗುಲ್ಮಲೆ ಭವಾನಿ ಅವಾನಲೋ ಭೀಮಾ ಭವಾನು ಲವನಲ ಕುಂತು ಮೇಲಜ್ಜಿ ಧರ್ಮಲೆ ಭವಾನಿ ಅವೋನಾಲೋ ಭೀಮಾ ಭವಾನಿ ಅವನಲ ಕುಂತು ಮೇಲಜ್ಜಿ ಧರ್ಮಲೆ ಭವಾನಿ ಅವಾನಲೋ ಧರ್ಮ ಭಾವನು ಲವನಲ ಕುಂತು ಮೇಲಜ್ಜಿ ಲರ್ಜುನ ಭಾವ ಎಲ್ಲಿ ಹೋಗಿನೇಲೋ ಭವಾನಿ ಅವನಲ ಕುಂತು ಮೇಲಜ್ಜಿ ಲರ್ಜುನ ಭಾವನಿ ಹೋಗಿರೇ ಲರ್ಜುನ ಭಾವ ಇಲ್ಲೇಲೋ ಲೀಲಾವೋ ಈಶನೋರ ದಂಡಿನಲ್ಲೇ ಲೈದಾನೋ ಭವಾನಿ ಇಲ್ಲೇಲೋ ಲೀಲಾವೋ ಶಿವರ ದಂಡಿನಲ್ಲೇ ಲೈದಾನೋ ಇದುವರೆಗೆ ಜನಪದ ಸಂಗೀತದಲ್ಲಿ ಪದ್ಮಾವತಿ ಸೋಮಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. Thank you. ಈಗ ಮಹಾದೇವ ಗೋವಿಂದ ಮರಾಠೆ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುವಿರಿ. ಗಣಿಯೋ ಗಣಿಯೋ ಬಹಲೋ ಲಾತಿರಿ ಬಹಲ್ಯಾ ಸೊಬೆ ನಮಸ್ಕಾರ ತಿಂಗಳು ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾಣ್ ಸಿಸಂಜಿ ಬಾಂತರ್ ಬಾಣ್ ಕಾಸಂಜಿ ಪ್ರಾಣಿ ಬರಕೊಂಡಿವ ಗೋವಿಂದ ತಿಶರ್ ಕೋಟಿ ಜವಾನೇಕ ಶಿಗಮೋ ಶಿವರ ಚರ್ಮಿನ ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೆ ಓರೋ ಕಾಂಬೋಗಾ ಚಲೋ ಮಾಮೋ ಶಿವರ ಚರ್ಮಿನ ಹೊಳಿಯೇರೋ ಕಾಂಬೋಗಾ ಚಲೋ ಮಾ ತಿಶರ್ ಕೋಟಿ ಜವಾನೇಕ ಶಿಗಮೋ